ಈ ಕೀಟದ ಬಾಧೆಯನ್ನ ಬಿಟಿ ಅಥವಾ ಬಿಟಿ ಏತರ ಹತ್ತಿಗಳಲ್ಲಿಯೂ ಕೂಡ ನಾವು ನೋಡಬಹುದು. ಈ ಕೀಟಕ್ಕೆ ಯಾವುದೇ ಹತ್ತಿ ತಳಿಗಳು ರೋಗ ನಿರೋಧಕತೆಯನ್ನು ಹೊಂದಿರದೆ ಇರೋದ್ರಿಂದ ನಾವು ಮುಂಜಾಗ್ರತೆ ಕ್ರಮಗಳನ್ನು ಅನುಸರಿಸೋದು ಒಂದೇ ಇದಕ್ಕೆ ಮಾರ್ಗ. ಇದುವರೆಗೆ ಹವಾಮಾನ ವರದಿ ರೈತರಿಗೆ ಸಲಹೆಗಳನ್ನು ಕೇಳಿದ್ರಿ. दाने दाने पे लिखा है खाने वाले का नाम लेने वाले करोड़ देने वाला एक राम अन्ना ಜೀವರಕ್ಷಕ ವಸ್ತು ಪ್ರತಿಯೊಂದು ಅಗುಳಿಗೂ ಜೀವ ನೀಡುವ ಶಕ್ತಿ ಇದೆ. ಬೆವರಿಳಿಸಿ ಬೆಳೆದ ಬೆಳೆಗೆ ಬೆಲೆ ಕಟ್ಟಲು ಅಸಾಧ್ಯ. ಸಂತೃಪ್ತ ಸಮೃದ್ಧ ಭೋಜನ ಸವಿಯದೆ ನಿಕೃಷ್ಟವಾಗಿ ಬಿಸಾಡಿದರೆ ಒಂದೊಮ್ಮೆ ಪ್ರತಿ ಅಗುಳಿಗೂ ಪರಿತಪಿಸಬೇಕಾಗಬಹುದು. कोई कितना अमीर हो या कितना गरीब खाए उतना ही जितना है उसका नसीब. ತಿನ್ನುವ ಆಹಾರವನ್ನು ಗೌರವಿಸೋಣ, ಅದು ನಮ್ಮನ್ನು ಉಳಿಸುತ್ತದೆ. ಅಗತ್ಯಕ್ಕಿಂತ ಹೆಚ್ಚು ಬಡಿಸಿಕೊಂಡು ಚೆಲ್ಲದಿರಿ. ತಿನ್ನುವ ಹಕ್ಕು ನಮಗಿದೆ, ಬೀಸಾಡುವ ಹಕ್ಕಿಲ್ಲ. दाने दाने पे लिखा है खाने वाले का नाम लेने वाले करोड़ देने वाला एक राम. ಹಲೋ, ಹಾಯ್ ಭಾಷಿಣಿ. ದನಿ ನವಾ, ಎಷ್ಟು ದಿನಗಳಾಯ್ತ್ರೇ ನಾವೆಲ್ಲರೂ ಒಟ್ಟಿಗೆ ಸೇರಿ. ಮತ್ತೆ ಯಾವಾಗ ಸಿಗೋಣ, ಏನ್ ಕತೆ? ಅಯ್ಯೋ, ನಾನು ಊರ್ ಅಡ್ಡಾಡೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿನ್ರೇ. ಕೆಲ್ಸ ಕೆಲ್ಸ, ಎಷ್ಟು ಮಾಡಿದ್ರು ಮುಗಿಯೋದೇ ಇಲ್ವೇ. ನಾನು ಸ್ವಲ್ಪ ಬ್ಯುಸಿ. ಏ, ನಾನು ಫುಲ್ ಬ್ಯುಸಿ ಇದೀನ್ರೇ. ಪ್ಲೀಸ್ ಕಣ್ರೆ, ಒಂದ್ ಸ್ವಲ್ಪ ತಾಳ್ರೆ. ಹಲೋ, ಹಿಂಗಂದ್ರೆ ಹೆಂಗೆ? ಕಾಲ ಯಾರಿಗೂ ನಿಲ್ಲಲ್ಲಮ್ಮ. ಕರೆಕ್ಟ್ ಆಗಿ ಹೇಳ್ದಿ ಬಾನು, ಕಾಲ ಮತ್ತೊಮ್ಮೆ ನಮಗಾಗಿ ಬಂದಿದೆ. ಕೇಳುಗರ ಸಹಾಯಾನದಲ್ಲಿ ಆತ್ಮೀಯತೆಯ ಸೊಗಡಿನೊಂದಿಗೆ ಬಾನುಲಿಯ ಬೆಡಗಿನಲ್ಲಿ ತಮಗಾಗಿ ಹೊತ್ತು ತರುತ್ತಲಿದ್ದೇವೆ ಆಶುಭಾಷಣ, ಪ್ರಹಸನ, ಚುಟುಕು ಹಾಸ್ಯ, ನೆನಪಿನ ಬುತ್ತಿಯ ಜೊತೆಗೆ ಮಾತಿನ ಗಮ್ಮತ್ತು ಹಾಗೂ ಕೇಳುಗರ ಕರೆಯ ಸ್ವೀಕಾರ ತೆರೆಯ ಮರೆಯ ಹಿಂದೆ. ಇದೇ ಡಿಸೆಂಬರ್ 31 ರಾತ್ರಿ 10 ಗಂಟೆಯಿಂದ ನಿಮ್ಮ ನೆಚ್ಚಿನ ಹೊಸಪೇಟೆ FM ಕೇಂದ್ರದಿಂದ ಪ್ರಸಾರವಾಗಲಿದೆ ಕಾಲಯಾನಕ್ಕೆ ಬಾನುಲಿಯ ಬೆಡಗು. ವಿಶೇಷ ಕಾರ್ಯಕ್ರಮ ನೇರ ಪ್ರಸಾರದಲ್ಲಿ, ತಪ್ಪದೇ ಕೇಳಿ. ರೈತ ಮಿತ್ರರೇ, ಇನ್ನು ರೈತ ಗೀತೆಗಳನ್ನು ಕೇಳೋಣಂತ. ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕಬ್ಬಿಣದ ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕರಿಮಣ್ಣ ಹೆಂಟೆಯ ಕರಗಿಸಬೇಕು, ನೆಲವನ್ನು ಸಮತಟ್ಟು ಮಾಡಬೇಕು. ಕರಿಮಣ್ಣ ಹೆಂಟೆಯ ಕರಗಿಸಬೇಕು, ನೆಲವನ್ನು ಸಮತಟ್ಟು ಮಾಡಬೇಕು. ಬಯಲು ಸೀಮೆಯ ರೈತ ಬೆಳೆಯಾಗ ಗೊಬ್ಬರ ಹೊಲಕ ಹಾಕಬೇಕು,

ಸ್ವಾಮಿಗೆ ಸೂಕ್ತವಾದ ತಳಿಯ ಬೆಳೆಯಿರಿ, ಹೆಚ್ಚು ಇಳುವರಿ